ಚಿತ್ರಗೀತೆಗಳು. ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಕೃಷ್ಣ. ನಮ್ಮ ಪಾಡು ಮಾನವಾನೋವಾದರೆ ದೇವರ ಬೇಡಾಡುವ ದೇವರೇ ನೋವು ನೀಡಿರೆ ಯಾರಿಗೆ ತಾ ಹೇಳುವ ದೇವರೇ ಕೇಳು ಕರುಣೆಯ ಕಡಲು ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ಹೇಗೆ ಸಾಧ್ಯವೋ ಅದರ ಆಳವಳೆಯಲು ಅದರ ಆಳವಳೆಯಲು ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ಕರುಣೆಯ ಕಡಲು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಜಿಂಕೆ ಇಟ್ಟೆ ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು ತೋಳಕೊಂದು ಕುರಿಯ ಕೊಟ್ಟೆ ಸಿಂಹಕ್ಕೆಂದು ಜಿಂಕೆ ಇಟ್ಟೆ ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು ನರನಿಗೆ ನರನನ್ನೆ ಬಿಟ್ಟೆ ಬೇಟೆಯಾಡಲು ತುಳಿತಕ್ಕೆ ನೀತಿ ಮಿರು ಕೊಟ್ಟೆ ತುಳಿತಕ್ಕೆ ಬರಿಬೆ ಮರು ಕೊಟ್ಟೆ ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ಕರುಣೆಯ ಕಡಲು ಕೊಟ್ಟೆ ನಗೆಯೊಳು ಹಲ ಬಗೆಯ ನಿಟ್ಟೆ ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ನೂರು ನೋವ ಬಿಟ್ಟೆ ಒಂದು ನಗೆಯ ಕಾಡಲು ಏರಲೊಂದು ಏಣಿ ಕೊಟ್ಟೆ ಕಚ್ಚಲೆಂದು ಹಾವನಿಟ್ಟೆ ಬೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು ನೆರಳಿನಂತೆ ಸಾವ ಬಿಟ್ಟೆ ಹೊಂಚಿ ಕೆಡವಲು ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು ಹೇಗೆ ಸಾಧ್ಯವೋ ಅದರ ಆಳವಳೆಯಲು ಅದರ ಆಳ ಅಳೆಯಲು Mm-hmm. ಇಲ್ಲದೇನೆ ಸೇರಿದೆನು ಕೆಂಪು ಇರೋ ಈ ಮುಗಿಲನು ಮರವೊಂದು ತನ್ನ ಬೇರನ್ನ ತಾನೆ ಕಾಣ ಬಯಸಿದೆ ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡನು ಅರಸಿದೆ ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಮೊದಲ ಮುಖ ನಾ ಕೇಳಿದ ಮೊದಲ ಧ್ವನಿ ನಾ ನೋಡಿದ ಮೊದಲ ನಗುವು ನಿಂದೆ ನಾ ಬಾಳಿದ ಮೊದಲ ಮನೆ ನಾ ಬರೆದ ಮೊದಲ ಚಿತ್ರ ನಾ ಪೂಜಿಸೋ ಮೊದಲ ದೇವರು ನೀನೇ ಅಳುತ್ತಿರುವಾಗ ನಗಿಸುವೆ ನೀ ರೆಕ್ಕೆಗಳ ಬೆಳೆಸಿ ಜಗವೇ ನೀ ತಾಯೇ. ಗದರೋ ಮೀಸೆ